ಯಾವ ರೀತಿ ಸಿದ್ಧತೆ ಮಾಡ್ಕೊಂತೀರ? ಬೇಸಾಯ ಮಾಡಿಬಿಟ್ಟು ಒಂದ್ ಸ್ವಲ್ಪ ದಿವಸ ಅದು ಒಣಗಿದ್ಮೇಲೆ ಕೊಟ್ಟಿಗೆ ಗೊಬ್ಬರ ಬೇರೆ ಎಲ್ಲ ಹಾಕ್ಬಿಟ್ಟು ಮಿಶ್ರ ಮಾಡಿಬಿಟ್ಟು ಅದ ಮಾಡ್ಕೊಂಡು ನೀರು ಹಾಯಿಸೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಬೀಜ ಚೆಲ್ಲಿಬಿಟ್ಟು ಆಮೇಲೆ ನೀರು ಹಾಯಿಸ್ತೀವಿ. ಅದಕ್ಕೆ ಡ್ರಿಪ್ ಇರಿಗೇಷನ್ ಎಲ್ಲ ಮಾಡಿಸಿದ್ವಿ. ಅದರಿಂದ ಈಗ ಈರುಳ್ಳಿ ಬೆಳೆಗೆ ಎಲ್ಲ ಆ ನೀರು ಕೊಡ್ತೀರಾ ಅಥವಾ ಈ ಡ್ರಿಪ್ ಮುಗಲ್ಕ ನೀರು ಕೊಡ್ತೀರಾ? ಸ್ಪ್ರಿಂಕ್ಲರ್ ಬರುತ್ತೆ, ಸ್ಪ್ರಿಂಕ್ಲರ್ ನಿಂದ ಕೊಡ್ತೀವಿ. ಮಿನಿ ಸ್ಪ್ರಿಂಕ್ಲರ್, ಮಿನಿ ಸ್ಪ್ರಿಂಕ್ಲರ್. ಆಮೇಲೆ ನೀರನ್ನು ಮಡಿಗಳ ಮೇಲೆ ನೀರನ್ನು ಹಾಯಿಸ್ತಾ ಇದ್ವಿ. ಹಾಗಾಗಿ ಅದು ನೀರುಳ್ಳಿ ಬಿತ್ತಿದ ಮೇಲೆ 9-10 ದಿವಸಕ್ಕೆ ಉಟ್ಟುಳೆ ಆಗುತ್ತೆ. ಆಮೇಲೆ ಕಳೆ ಅವೆಲ್ಲ ತೆಗ್ಸೋದು, ಎಲ್ಲ ಕಾಲ ಕಾಲಕ್ಕೆ ಗೊಬ್ಬರ ಹಾಕೋದು, ಬೇರೆ ಮೆನ್ಯರ್ಸ್ ಏನೋ ಕೀಟಗಳು ಬಿದ್ರೆ ಅವಕ್ಕೆಲ್ಲ ಔಷಧಿ ಸಿಂಪರಣೆ ಮಾಡೋದು ಎಲ್ಲ ಮಾಡ್ತೈತೆ. ಈರುಳ್ಳಿ ಬೀಜ ನೀವೇ ಬೆಳ್ಕಂತೀರಾ ಅಥವಾ ಹೊರಗಡೆಯಿಂದ ಕೊಂಡ್ಕೊಂಡು? ಇಲ್ಲ, ಹೊರಗಡೆಯಿಂದ ಕೊಟ್ಕೊಳ್ತೀವಿ. ಮೊದಲೆಲ್ಲ ನಾವೇ ಬೆಳ್ಕಂತಿದ್ವಿ, ಅದು ಸರಿಯಾಗಿ ಇಳುವರಿ ಬರ್ತಾ ಇರಲ್ಲ. ಅದಕ್ಕೆ ಬೇರೆ ಕಡೆಯಿಂದ ಒಳ್ಳೆ ನೀರುಳ್ಳಿ ಬೀಜ ಕೊಂಡು ಹಾಕ್ತೀವಿ. ಒಂದ್ ಎಕರೆಗೆ ಎಷ್ಟು ಬೀಜ ಬೇಕಾಗುತ್ತೆ? ಸುಮಾರು 5-6 kg ಬೀಜ ಬೇಕು. 5-6 kg ಬೀಜ ಎಲ್ಲ ಏನ್ ರೇಟ್ ಬೀಳುತ್ತೆ ಒಂದ್ ಕೆಜಿ ಬೀಜ? ಒಂದ್ ಕೆಜಿ ಬೀಜ 1200-1500 ವರೆಗೂ ಬೀಳುತ್ತೆ. ಒಂದ್ ಕೆಜಿ ಬೀಜ ಬೀಳುತ್ತೆ, ಅವು ಕಂಪ್ನಿ ಮೇಲೆ ಹೋಗುತ್ತೆ. ಒಂದ್ ಎಕರೆಗೆ 5-6 kg ಈರುಳ್ಳಿ ಬೀಜ ಬೇಕಂತಂದ್ರೆ ಎಲ್ಲ ನೀವು ಕೈಯಿಂದ ಚೆಲ್ತೀರಾ ಅಥವಾ ಈಗ ಎಲ್ಲ ಯಂತ್ರಗಳಿಂದ ಬಿತ್ತನೆ ಮಾಡ್ತಾರೆ? ಟ್ರ್ಯಾಕ್ಟರಿಂದ ಬಿತ್ತನೆ ಮಾಡ್ತೀವಿ, ಇಲ್ಲ ಅಂದ್ರೆ ಕೈನಿಂದ ಚೆಲ್ಲಿ ಮೇಲೆ ಬೇಸಾಯ ಮಾಡಿಬಿಟ್ಟು ಮಡಿ ಕಾಲುವೆ ಎಲ್ಲ ಮಾಡ್ಕೊಂಡು ನೀರ್ ಕಟ್ಟೋದು ಅದೆಲ್ಲ ಮಾಡ್ತೀವಿ. ಮೊದ್ಲೆಲ್ಲ ರೈತರು ಸ್ವಲ್ಪ ಅನುಭವ ಇರೋ ರೈತರು ಎಲ್ಲ ಕೈಯಿಂದಾನೆ ಚೆಲ್ತಾ ಇದ್ರು. ಇತ್ತೀಚೆಗೆಲ್ಲ ಈ ಯಂತ್ರಗಳು ಬಂದಿದಾವೆ. ಈ ಕೈಯಿಂದ ಬೀಜ ಚೆಲ್ಲೋದು ಅನುಕೂಲ ಅಂತೀರಾ, ಈ ಯಂತ್ರಗಳಿಂದ ಬಿತ್ತನೆ ಮಾಡ್ತಾರೆ ಅದೇ ಅನುಕೂಲ ಅಂತೀರಾ? ಯಂತ್ರದಿಂದ ಮಾಡೋದೇ ಅನುಕೂಲ ಅನ್ಸುತ್ತೆ, ಎಲ್ಲ ಕರೆಕ್ಟ್ ಆಗಿ ಬೀಜ ಬೀಳುತ್ತೆ. ಅದು ನಾವು ಕೈಯಿಂದ ಚೆಲ್ಲೋದು ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಬಿದ್ದು ಮಧ್ಯ ಎಲ್ಲ ಗ್ಯಾಪ್ ಗ್ಯಾಪ್ ಆಗಿ ಬೀಳುತ್ತೆ, ಸರಿಯಾಗಿ ಹುಟ್ಟೋದಿಲ್ಲ. ಅದರಿಂದ ಟ್ರ್ಯಾಕ್ಟರಿಂದ ಉಳುಮೆ ಮಾಡಿ ಬೀಜ ಚೆಲ್ತೇವೆ ಅದ್ರಿಗೆ. ಹಾಗೆ ಸ್ಪ್ರಿಂಕ್ಲರ್ ಇಟ್ಬಿಟ್ಟು ನೀರ್ ಕಟ್ಟಿ. ಈಗ ಬೀಜ ಚೆಲ್ಲೋದಕ್ಕಿಂತ ಮುಂಚೆ ಭೂಮಿಗೆ ಏನಾದರೂ ಈ ರಾಸಾಯನಿಕ ಗೊಬ್ಬರ ಕೊಡ್ತಾರೆ ಕೆಲವರೆಲ್ಲ, ಡಿ ಎ ಪಿ ಅಂತವೆಲ್ಲ ಕೊಡ್ತೇವೆ ಮೊದಲೇ. ಆಮೇಲೆ ಮೇಲ್ಗೊಬ್ಬರವಾಗಿ ಬೇರೆ ಬೇರೆ ತರ ಗೊಬ್ಬರಗಳೆಲ್ಲ ಕೊಡ್ತೇವೆ, ಯೂರಿಯಾ ಅವೆಲ್ಲ 10-26 ಆ ತರ ಎಲ್ಲ ಕೊಡ್ತೇವೆ ಬೇರೆ. ಈಗ ಈರುಳ್ಳಿಯಲ್ಲಿ ಕೆಲವರು ಅಂತರ ಬೆಳೆಯಾಗಿ ಬದು ಬದುವಿಗೆ ಕೊತ್ತಂಬರಿ ಮೆಣಸಿನ ಗಿಡ ಇಂಥವನ್ನೆಲ್ಲ ಬೆಳ್ಕೊಂತಾರೆ, ನೀವೇನಾದ್ರೂ ಅಂತರ ಬೆಳೆಗಳು ಬೆಳಿತೀರಾ? ಅವು ಅಷ್ಟೊಂದು ಬೆಳೆಯಕ್ ಆಗೋದಿಲ್ಲ, ಅವು ಬೇರೆ ಬೇರೆ ಕೀಟಗಳು ಎಲ್ಲ ಬೀಳ್ತಾವ ಅದಕ್ಕೆ, ಅದರಿಂದ ಅವು ಅಂತರ ಬೆಳೆ ಬೆಳೆಯೋದಿಲ್ಲ. ನೀರುಳ್ಳಿ ಏಕಬೆಳೆ ನೀರುಳ್ಳಿ. ಈಗ ಬೀಜ ಚೆಲ್ಲಿದ್ಮೇಲೆ ಅದು ಎಲ್ಲ ಉಟ್ಟುವಳೆ ಆಗ್ಲಿಕ್ಕೆ ಎಷ್ಟು ದಿವಸ ಬೇಕಾಗುತ್ತೆ? ನೀರುಳ್ಳಿ ಬೀಜಕ್ಕಾದ್ರೆ ಒಂದು 9-10 ದಿವಸ ಬೇಕಾಗುತ್ತೆ. ಬೇರೆ ಮೆಕ್ಕೆಜೋಳ ಇಂಥವೆಲ್ಲ 7-8 ದಿವಸ ಬೇಕಾಗುತ್ತೆ. ಈಗ ಈರುಳ್ಳಿಯಲ್ಲಿ ಸಾಕಷ್ಟು ಕಳೆ ಬೀಳುತ್ತಲ್ಲ, ಕಳೆನ ಯಾವ ರೀತಿ ನಿರ್ವಹಣೆ ಮಾಡ್ತೀರಾ? ಕಳೆನಾಶಕ ಅಂತ ಬರುತ್ತೆ, ಅದನ್ನ ಸಿಂಪರಣೆ ಮಾಡ್ತೀವಿ. ಹುಟ್ಟಿದ್ಮೇಲೆ ಒಂದು 15 ದಿವಸಕ್ಕೆ ಅದು ಕಳೆ ಜೊತೆಗೆ ಹುಟ್ಟುಬಿಡುತ್ತೆ. ಕಳೆನಾಶಕ ಹೊಡೆದ್ಮೇಲೆ ಒಂದ್ಸರಿ ನೀರೆಲ್ಲ ಬಿಟ್ಬಿಟ್ಟು ಆಮೇಲೆ ಮತ್ತೆ ಯಾವಾಗಾದ್ರೂ ಕಳೆ ಹುಟ್ಟಿದ್ರೆ ಕೂಲಿ ಜನಗಳನ್ನ ಕರೆದ್ಬಿಟ್ಟು ಅವರಿಂದ ತಗಸ್ತೀವಿ. ಈಗ ಈ ಕಳೆನಾಶಕ ಸಿಂಪರಣೆ ಮಾಡದಂತ ಭೂಮಿ ಎಟ್ಟೆ ಬರುತ್ತೆ, ಕೆಲವು ಸಾರಿ ಗೆಡ್ಡೆ ಕೊಳೆಯ ಸಾಧ್ಯತೆ ಇರುತ್ತೆ ಅಂತೆಲ್ಲ ಹೇಳ್ತಾರೆ ರೈತರು. ಕಳೆನಾಶಕ ಸಿಂಪರಣೆ ಮಾಡೋದು ಅನುಕೂಲ ಅಂತ ಅನಾನುಕೂಲ ಅಂತೀರ? ಅದು ಒಂಥರ ಅನುಕೂಲನೇ, ಅದು ಜಾಸ್ತಿ ಕಳೆನಾಶಕ ಹೊಡಿಬಾರ್ದು. ಕೊನೆ ಗೆಡ್ಡೆ ಆದ್ಮೇಲೆ ಅದು ಕೊಳೆಯಕ್ಕೆ ಶುರು ಆಗುತ್ತೆ, ಜಾಸ್ತಿ ಮಳೆ ಬಂದ್ರೆ ಕೊಳೆಯುತ್ತೆ. ಹಿಂಗಾಗ್ಬಿಟ್ಟು ಹಾರ್ವೆಸ್ಟ್ ಸೀಸನ್ ಅದು 3.5-4 ತಿಂಗಳು ಬೇಕಾಗುತ್ತೆ. ಅಷ್ಟೊತ್ತಿಗೆ ಅದು ಚೆನ್ನಾಗಿ ಗಡ್ಡೆ ಬಂದಿರುತ್ತೆ, ಅವಾಗ ಕೀಳಿಸ್ಬಿಟ್ಟು ಒಂದು ವಾರಗಟ್ಟಲೆ ಒಣಗಿಸ್ಬಿಟ್ಟು ಆಮೇಲೆ ಕಣಕ್ಕೆ ಏರ್ಬಿಟ್ಟು ಕೊಯ್ಸಿ ಪಾಕೆಟ್ಗಳು ಮಾಡ್ತಾರೆ. ಆಮೇಲೆ ಗ್ರೇಡ್ ಮಾಡ್ತಾರೆ, ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಗ್ರೇಡ್ ಮಾಡಿ ಮಾರ್ಕೆಟ್ಗೆ ಹಾಕ್ತಾರೆ. APMC ಬೆಂಗಳೂರು ಇಲ್ಲ ಅಲ್ಲ ಲೋಕಲ್ ಯಾರಾದ್ರು ಬಂದು ತಗೊಂಡೋಗ್ತಾರೆ. ಹಂಗೆ ಅದು 1,000-2,000 ರೇಟ್ ಸಿಕ್ಕರೆ ಅನುಕೂಲ ಆಗುತ್ತೆ, 1,000-1,000 ಒಳಗೆ ಸಿಕ್ಬಿಟ್ರೆ ಲಾಸ್ ಆಗ್ಬಿಡುತ್ತೆ. ಈಗ ಕಳೆ ಎಲ್ಲ ತೆಗೆದ್ಮೇಲೆ ಮೇಲ್ಗೊಬ್ಬರ ಕೊಡ್ತಾರೆ ಕೆಲವು ರೈತರು, ನೀವೇನಾದ್ರೂ ಮೇಲ್ಗೊಬ್ಬರ ಕೊಡ್ತೀರಾ? 10-26 ತರ ಮೇಲ್ಗೊಬ್ಬರ ಹಾಕ್ತೇವೆ, ಯೂರಿಯಾ ಹಾಕ್ತೇವೆ, ಅದೆಲ್ಲ ಹಾಕ್ತೇವೆ. ಈ ಮೇಲ್ಗೊಬ್ಬರ ಕೊಡೋದ್ರಿಂದ ಏನ್ ಅನುಕೂಲ ಅಂತ ಅನ್ಸುತ್ತೆ? ಅದು ಬೆಳೆ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ, ಗಡ್ಡೆ ಚೆನ್ನಾಗಿ ಬರುತ್ತೆ. ಇದು ಕಟಾವಿಗೆ ಬರ್ಬೇಕಂದ್ರೆ ಎಷ್ಟು ತಿಂಗಳು ಬೇಕಾಗುತ್ತೆ ಈರುಳ್ಳಿ? ಕಟಾವಿಗೆ 3-5 ತಿಂಗಳಿಗೆ ಬಂದ್ಬಿಡುತ್ತೆ. ಈ ಕಟಾವಿಗೆ ಬರೋದ್ರೊಳಗೆ ಕೆಲವು ಸಾರಿ ಸಾಕಷ್ಟು ಈ ಕೀಟ ರೋಗಗಳು ಬಾಧೆ ಕಂಡು ಬರುತ್ತೆ ಬೆಳೆಗೆ. ಏನೇ ಕೀಟ ರೋಗಗಳು ಬಾಧೆ ಕಂಡು ಬರುತ್ತೆ? ನುಸಿ ರೋಗ ಅಂತ ಬರುತ್ತೆ, ನುಸಿ ರೋಗ ಬೇರೆ ಬೇರೆ ತರ ಒಂಥರ ಹಸುರುಳ ಬೀಳುತ್ತೆ, ತುದಿಯೆಲ್ಲ ಕೆಂಪಾಗೋದು, ಗೆಡ್ಡೆ ಕೊಳೆ ರೋಗ ಬಂದಾಗ ಯಾವ ರೀತಿ ನಿರ್ವಹಣೆ ಮಾಡ್ತೀರಾ? ಅಗ್ರಿಕಲ್ಚರ್ ಆಫೀಸರ್ ಕೇಳ್ಬಿಟ್ಟು ತೋಟಗಾರಿಕೆ ಇಲಾಖೆಯಿಂದ ಅವರು ಏನು ಪ್ರಪೋಸ್ ಮಾಡ್ತಾರ ಆ ತರ ಔಷಧಿಗಳು ತಂದು ಸಿಂಪಡಣೆ ಮಾಡ್ತಾರೆ. ಕಂಟ್ರೋಲ್ ಆಗುತ್ತಾ? ಕಂಟ್ರೋಲ್ ಆಗುತ್ತೆ. ಈಗ ಕಟಾವಿನ ನಂತರ ಈಗ ಏನೇನು ಕೆಲಸ ಇರುತ್ತೆ ಕಟಾವಿನ ಸಂದರ್ಭದಲ್ಲಿ? ಈಗ ಕಟಾವ್ ಮಾಡ್ತೀರ, ಒಂದು 90 ದಿವಸದಿಂದ 100 ದಿವಸ ಕಟಾವಿಗೆ ಬರುತ್ತೆ. ಕಟಾವಿಗೆ ಬಂದಾಗ ಎಲ್ಲ ಜಮೀನಲ್ಲಿ ಎಷ್ಟು ದಿವಸ ಒಣಗಿಸಬೇಕಾಗುತ್ತೆ, ಏನೇನು ಕೆಲಸ ಇರುತ್ತೆ? ನೀರುಳ್ಳಿ ಎಲ್ಲ ಕಿತ್ತುಬಿಟ್ಟು ಬದುಗಳಿಗೆ ಹಾಕ್ತಾರೆ. ಒಂದು 8 ರಿಂದ 10 ದಿವಸ ಬಿಟ್ಬಿಟ್ರೆ ಅದು ಸ್ವಲ್ಪ ಒಣಗಿಬಿಟ್ಟು ಆ ಸೊಪ್ಪೆಲ್ಲ ಒಣಗೋಗುತ್ತೆ. ಅವನ್ನ ಕಣಕ್ಕೆ ಏರ್ಬಿಟ್ಟು ಕೊಯ್ಸ್ಬಿಟ್ಟು ಕೂಲಿಯಾಳ್ಗೆ ಇಟ್ಟು ಕೊಯ್ಸ್ಬಿಟ್ಟು ಪಾಕೆಟ್ಗಳು ಮಾಡ್ತಾರೆ. ಪಾಕೆಟ್ಗಳು ಮಾಡಿ ಒಂದು 4-5 ದಿವಸ ಬಿಟ್ಟ ಮೇಲೆ ತಿರ್ಗಾ ಆರಿಸಿ ಅವನ್ನ ಗ್ರೇಡ್ ಮಾಡಿಬಿಟ್ಟು ಮಾರ್ಕೆಟ್ಗೆ ಹಾಕ್ತಾರೆ. ಕೆಲಸರಿ ಮುಂಗಾರಲ್ಲಿ ಬೆಳೆ ಬರೋದ್ರಿಂದ ಕೆಲಸರಿ ಕಿತ್ತಂತ ಸಂದರ್ಭದಲ್ಲಿ ಮಳೆ ಬಂದ್ಬಿಟ್ರೆ ಜಾಸ್ತಿ ತೊಂದರೆ ಆಗುತ್ತಾ? ಹೌದು, ತೊಂದರೆ ಆಗುತ್ತೆ. ಕೊಳತ್ ಬಿಡುತ್ತೆ, ಅದು ಹಸಿ ಆಗ್ಬಿಟ್ರೆ ಗಡ್ಡೆ ಕೊಳತಾಗ್ಬಿಡುತ್ತೆ. ಅದಕ್ಕೆ ಎಷ್ಟೋ ತಾಟ್ಪಾಲ್ಗಳು ಎಲ್ಲ ಹಾಕ್ಬಿಟ್ಟು ಆದ್ರೂ ಮಳೆ ಜೋರಾಗಿ ಇಟ್ಕೊಂಡು 8-10 ದಿವಸ ಇಟ್ಕೊಂಡ್ಬಿಟ್ರೆ ಭಾರಿ ಕಷ್ಟ ಆಗುತ್ತೆ. ಕಷ್ಟ ಆಗುತ್ತೆ. ಆದಷ್ಟು ಬಿಡು ನೋಡ್ಕೊಂಡೆ ಕಟಾವ್ ಮಾಡ್ಬೇಕು. ಈಗ ಅಲ್ಲೆಲ್ಲ ಕಟಾವ್ ಮಾಡ್ಲಿಕ್ಕೆ ಕಳೆ ತೆಗಿಲಿಕ್ಕೆ ಎಲ್ಲ ಕೂಲರ್ ಸಿಗ್ತಾರ ನಿಮ್ ಕಡೆ? ಸಿಗ್ತಾರೆ, ಹಂಗೆ ಸ್ವಲ್ಪ ಸ್ವಲ್ಪ ಕಷ್ಟ ಆಗತ್ತೆ. ಇವಾಗಂತೂ ಲೇಬರ್ಸ್ ಭಾರಿ ಪ್ರಾಬ್ಲಮ್ ಇದೆ. ಹೌದು, ಬೇರೆ ಬೇರೆ ಊರಿಂದ 40-50 ಕಿಲೋಮೀಟರ್ ಇಂದ ಕರ್ಕೊಂಡ್ ಬರ್ತಾರೆ. ಅವಕ್ಕೆಲ್ಲ ಆಟೋ ಚಾರ್ಜ್ 2,500-3,000 ಕೇಳ್ತಾರೆ. ಅವ್ರು ಮಧ್ಯಾಹ್ನ ಊಟ ಕೇಳ್ತಾರೆ, ಕಾಫಿ ಕೇಳ್ತಾರೆ. ಬೆಳಿಗ್ಗೆ 6 ಗಂಟೆಗೆ ಬರ್ತಾರೆ ದೂರದಿಂದ, 6 ಗಂಟೆಯಿಂದ ಬಂದು ಸಾಯಂಕಾಲ 6 ಗಂಟೆವರೆಗೆ ಇರ್ತಾರೆ. ಮಧ್ಯೆ ಊಟ ಕೊಡ್ಬೇಕು, ಇಲ್ಲ ಅವರೇ ಮಾಡ್ಕೊಳ್ತಾರೆ. ಹಂಗೆಲ್ಲ ಏನೋ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಕೂಲಿ ಏನ್ ರೇಟ್ ನಡೀತಾ ಐತೆ? ಕೂಲಿ ಇವಾಗ ಅದು 400-500 ರೂಪಾಯಿ ಇರುತ್ತೆ. ಇವಾಗ ಬೆಳಿಗ್ಗೆ 6 ಗಂಟೆಗೆ ಬಂದ್ರೆ ಸಾಯಂಕಾಲ 6 ಗಂಟೆವರೆಗೆ ಇರ್ತಾವ ಅಂದ್ರೆ 500-600 ರೂಪಾಯಿ ಇಲ್ದಲ್ಲಿ ಬರೋದಿಲ್ಲ. ತಿರ್ಗಾ 2,500-3,000 ವ್ಯಾನ್ ಕೊಡ್ಬೇಕಾಗತ್ತೆ ಅವ್ರನ್ನ ಕರ್ಕೊಂಬಂದು ಬಿಟ್ಟು ಬರೋಕೆ. ಹಿಂಗೆಲ್ಲ ಐತೆ. ಆದ್ರೆ ಈ ಸಾರಿ ಎಲ್ಲ ದುಬಾರಿನೇ. ಸರಿಯಾಗಿ ರೇಟ್ ಸಿಕ್ಕರೆ ಮಾತ್ರ ನೀರುಳ್ಳಿ ಅನುಕೂಲ, ಇಲ್ಲದಿದ್ರೆ ಭಾರಿ ಕಷ್ಟ ಆಗುತ್ತೆ, ರೈತರಿಗೆ ಭಾರಿ ಲಾಸ್ ಆಗುತ್ತೆ. ಈರುಳ್ಳಿ ಹಚ್ಚದಾದ್ಮೇಲೆ ಎಲ್ಲ ಗ್ರೇಡ್ ಮಾಡಿ ತಗೊಂಡೋಗ್ತೀವಿ ಮಾರ್ಕೆಟ್ಗೆ ಅಂತಂದ್ರೆ ಎಷ್ಟು ಗ್ರೇಡ್ ಮಾಡ್ತೀರಾ? 3 ಫಸ್ಟ್ ಗ್ರೇಡ್ ಸೈಜ್ ಇರೋದು ಮಾಡ್ತೀವಿ. ಸೆಕೆಂಡ್ ಸ್ವಲ್ಪ ಅದಕ್ಕಿಂತ ಮೀಡಿಯಂ ಇರುತ್ತೆ, 3rd ಒಂದು ಸ್ವಲ್ಪ ಚಿಕ್ಕದಿರುತ್ತೆ, ಇನ್ನು 4th ಸೈಜ್ ಸಣ್ಣದಿರುತ್ತೆ. ಅದು ನಾಸ್ಟ್ ಟೈಪ್, ಅದು 4 ಮಾಡ್ತಾರೆ, ಕೆಲವರು 3 ಮಾಡ್ತಾರೆ. ಹಿಂಗಾಗಿ ಈ ತರ ಗ್ರೇಡ್ ಮಾಡಿ ತಗೊಂಡೋದಾಗ ಒಳ್ಳೆ ಬೆಲೆ ಸಿಗುತ್ತೆ. ಒಳ್ಳೆ ಬೆಲೆ ಸಿಗುತ್ತೆ. 1st, 2nd ಸಿಗುತ್ತೆ, 3rd, 4th ಸಿಗೋದಿಲ್ಲ. ಅವೇನ್ ಸುಮ್ನೆ ಕೊಯ್ದಿದ್ದಕ್ಕೆ ಹಾಕೊಂಡೋಗ ಬಾಡಿಗೆ ಅಲ್ಲಿಗೆ ಸರಿ ಬಿಡುತ್ತೆ. 2,000 ರೂಪಾಯಿ ಸಿಕ್ಕರೆ ರೈತರಿಗೆ ಒಂದ್ ಸ್ವಲ್ಪ ಉಳಿತಾಯ ಆಗತ್ತೆ, ಇಲ್ದಿದ್ರೆ 1,500 ಹಿಂಗಾದ್ರೆ ಅಲ್ಲಿಗೆ ಅಲ್ಲೇ ಸರಿ ಬಿಡುತ್ತೆ. ಈ ವರ್ಷ ಏನ್ ರೇಟ್ ಸಿಕ್ತು? ಈ ವರ್ಷ 1,300-1,500 ರೂಪಾಯಿ ಸಿಕ್ಕೈತೆ. ಸೈಜ್ ಇದ್ದಂಗೆಲ್ಲ ರೇಟ್ ಸಿಕ್ಕೈತೆ. ರೇಟ್ ಸಿಕ್ಕೈತೆ. ಈ ರೇಟ್ ಸಿಕ್ಕರೆ ಸಾಕಾಗುತ್ತ? ಅಲ್ಲಿಗೆ ಆಗುತ್ತೆ, ಒಂದ್ ಸ್ವಲ್ಪ ವಾಸೆ ಮೈ ಮೇಲೆ ಬರೋದಿಲ್ಲ ಅಷ್ಟೇ. ಈರುಳ್ಳಿನೆಲ್ಲ ಎಲ್ಲಿ ಮಾರಾಟ ಮಾಡ್ತಾರೆ? ಕೆಲವರೆಲ್ಲ ಎಪಿಎಂಸಿ ಬೆಂಗಳೂರಿಗೆ ಹೋಗುತ್ತೆ, ಕೆಲವರು ಮೈಸೂರಿಗೆ ತಗೊಂಡು ಹೋಗ್ತಾರೆ, ಕೆಲವರು ಎಲ್ಲ ಈ ಕಡೆ ಆಂಧ್ರಕ್ಕೆ ತಗೊಂಡೋಗ್ತಾರೆ. ವ್ಯಾಪಾರಸ್ಥರು ಬಂದ್ರೆ ಅವ್ರು ತಗೊಂಡು ಕಲ್ಕತ್ತಾ ಆ ಕಡೆ ವೆಸ್ಟ್ ಬೆಂಗಾಲ ಅಲ್ಲಿಗೆಲ್ಲ ಹಾಕ್ತಾರೆ. ರೈತರು ಎಲ್ಲಿ ಮಾರಾಟ ಮಾಡೋದು ಹೆಚ್ಚು ಅನುಕೂಲ ಅಂತೀರಾ? ಸರಿಯಾದ ರೇಟ್ ಸಿಕ್ಕರೆ ಎಪಿಎಂಸಿ ಬೆಂಗಳೂರು ಚೆನ್ನಾಗೆ. ಇಳುವರಿ ಜಾಸ್ತಿ ಬಂದು ಮಾರ್ಕೆಟ್ಗೆ ಜಾಸ್ತಿ ಹೋಗ್ಬಿಟ್ರೆ ರೇಟ್ ಕಟ್ ಡೌನ್ ಆಗ್ಬಿಡುತ್ತೆ. ಅವಾಗ ಕೆಲವರು ಮಾರಾಟಗಾರರು ಅಂಗಡಿನವರು ಕೊಳ್ಳೋರು ಸರಿ ಕಾಯ್ಬಿಟ್ಟು ರೇಟ್ ಡೌನ್ ಮಾಡ್ಬಿಡ್ತಾರೆ. ಹಂಗಾಗಿ ರೇಟ್ ರೈತರಿಗೆ ಸರಿಯಾಗಿ ರೇಟ್ ಸಿಗೋದಿಲ್ಲ. ಹಂಗಾಗಿ ಎಪಿಎಂಸಿನೆಲ್ಲ ಅಂತ ಮೋಸ ಏನ್ ನಡೆಯೋದಿಲ್ಲ, ಆದ್ರೂ ಒಂದ್ ಸರಿ ಹೇಳಕ್ ಬರೋದಿಲ್ಲ. ಅದು ಆತರ ಆಗುತ್ತ. ಈಗ 1,500-2,000 ರೂಪಾಯಿ ರೇಟ್ ಸಿಕ್ಕರೆ ಮಾತ್ರ ಅನುಕೂಲ, ಇಲ್ಲಾಂದ್ರೆ ಲಾಸ್ ಆಗುತ್ತೆ ಅಂತೀರಾ? ಲಾಸ್ ಆಗುತ್ತೆ. ಎಲ್ಲ 1 ಎಕರೆ ಈರುಳ್ಳಿ ಬೆಳಿಲಿಕ್ಕೆಲ್ಲ ಎಷ್ಟು ಖರ್ಚು ಬರುತ್ತೆ? 50,000-60,000 ರೂಪಾಯಿ ಬರುತ್ತೆ. 50,000-60,000 ಎಲ್ಲ ಗೊಬ್ಬರಗಳು ಕೋಳಿ ಗೊಬ್ಬರ ಇವೆಲ್ಲ ಸಿಕ್ಕಾಪಟ್ಟು ದುಬಾರಿ ಆಗಿರೋದ್ರಿಂದ 60,000-70,000 ವರೆಗೂ ಖರ್ಚಾಗುತ್ತೆ. ಕೂಲಿ ಆಳುಗಳು ಎಲ್ಲ ರೇಟ್ ಜಾಸ್ತಿ ಇದೆ. ಹಂಗಾಗ್ಬಿಟ್ಟು ಏನ್ 1,500-2,000 ರೂಪಾಯಿ ಸಿಕ್ಕರೆ ಮಾತ್ರ ರೈತರಿಗೆ ಅನುಕೂಲ. ಈಗ 500 ರೂಪಾಯಿ ಪ್ಯಾಕೆಟ್, 400 ರೂಪಾಯಿ ಪ್ಯಾಕೆಟ್, 300 ರೂಪಾಯಿ ಪ್ಯಾಕೆಟ್ ಮಾರ್ತೀವಿ ಅಂತಂದ್ರೆ ಲಾಸ್ ಆಗ್ಬಿಡುತ್ತೆ. ಲಾಸ್ ಆಗುತ್ತೆ, ಹಾಕಿದ ಬಂಡವಾಳ ಬರೋದೇ ಇಲ್ಲ, ಲಾಸ್ ಆಗ್ಬಿಡುತ್ತೆ. ಒಟ್ಟಾರೆ ಪ್ರತಿ ವರ್ಷ 1 ಎಕರೆ ಈರುಳ್ಳಿ ಹಾಕ್ತಾರ ನೀವು? ನಾವೊಂದು 3 ಎಕರೆ, 4 ಎಕರೆ, 5 ಎಕರೆ ವರ್ಗ ಹಾಕ್ತಿವಿ. ಇವಾಗ ಕೂಲಿ ಆಳುಗಳು ಬರೋದು ಕಷ್ಟ ಆಗಿರೋದ್ರಿಂದ 3 ಎಕರೆ ಅಷ್ಟೇ ಹಾಕುದು ಜಾಸ್ತಿ. ಚೆನ್ನಾಗಿ ಲಾಭ ಬಂದ್ರ ವರ್ಷಗಳು ಯಾವಾದ್ರೂ ಇದಾವ? ಅಥವಾ ಪೂರ್ತಿ ಲಾಸ್ ಆಗ್ಬಿಡ್ತಪ್ಪ, ನನ್ಗೆ ಈ ವರ್ಷ ಬೆಳೆ ಸಿಗ್ಲಿಲ್ಲ, ಸಾಕಷ್ಟು ಕೀಟ ರೋಗಗಳ್ಕ ಅದು ಕಂಡು ಬಂತು, ಗೆಡ್ಡೆ ಕೊಳೆ ರೋಗ ಕಂಡು ಬಂತು ಅಂತ ಅಂತರ ಏನಾದ್ರು ಉದಾಹರಣೆಗಳಿದಾವ ನಿಮ್ಮ ಹತ್ರ? ಹೌದು, ಅವಾಗ ಬೆಳೆ ಪರಿವರ್ತನೆ ಮಾಡ್ತೀವಿ. ಆ ವರ್ಷ ಹಾಕೋದಿಲ್ಲ, ಅಲ್ಲ ಈರುಳ್ಳಿ ಹಾಕೋದಿಲ್ಲ. ಒಳ್ಳೆ ಚೆನ್ನಾಗಿ ರೇಟ್ ಸಿಕ್ಕಂದ್ರಂತ ವರ್ಷಗಳು ಯಾವಾದ್ರೂ ಇದಾವ? ಹೋದ ವರ್ಷ ಚೆನ್ನಾಗಿ ಸಿಕ್ಕಿತ್ತು, ಈ ವರ್ಷ ಒಂದ್ ಸ್ವಲ್ಪ ಮೀಡಿಯಂ ಆಗೈತೆ. ಯಾವ ವರ್ಷ ಅಂದ್ರೆ ಪೂರ್ತಿ ಲಾಸ್ ಆಗಿರೋದುಂಟ? ಬಹಳ ಸಾರಿ ಆಗೈತೆ, ಹಂಗೆ ಬಹಳ ಸಾರಿ ಆಗೈತೆ. ಅಲ್ಲಿಗೆ ಸರ್ವೆ ಬಿಟ್ಟಿರುತ್ತೆ. ಆತರ ಲಾಸ್ ಆದಾಗ ಮತ್ತೆ ಮುಂದಿನ ವರ್ಷ ಹಾಕ್ಬಾರ್ದಪ್ಪ ಅನ್ನೋಷ್ಟು ಬೇಜಾರಾಗತ್ತಾ? ಅವಾಗ ಕಡಿಮೆ ಹಾಕೋದು, ಎರಡು ಎಕರೆ ಮೂರು ಎಕರೆ ಅಷ್ಟೇ ಹಾಕೋದು, ಹಂಗಾಗ್ಬಿಟ್ಟು ಒಟ್ಟು ಕೈ ಬಿಡಲ್ಲ. ಪ್ರತಿ ವರ್ಷ ಹಾಕ್ತಲೇ ಇರ್ತೀರ? ಹಾಕ್ತೇವೆ. ಒಂದೊಂದ್ಸಾರಿ ಅದೇ ಲಾಸ್ ಆದಾಗ ಬೇರೆ ಬೆಳೆ ಬರೋತ್ನ ಮಾಡ್ಕೊಂಡು ಮೆಕ್ಕೆಜೋಳ ಅಂತ ಹಾಕ್ಬಿಟ್ಟು ಹಂಗೆಲ್ಲ ಮಾಡ್ತೀವಿ. ನೀರುಳ್ಳಿ ಎಲ್ಲ ಕಟಾವು ಆದ್ಮೇಲೆ ಬೇಸಾಯ ಮಾಡಿಬಿಟ್ಟು ಕಡಲೆ ಹಾಕ್ತೇವೆ. ಕಡಲೆ ಒಂದ್ಸರಿ ಮಾಡಿ ಚೆನ್ನಾಗಿ ಬಂದ್ಬಿಟ್ರೆ ಕಡಲೆ ಚೆನ್ನಾಗಿ ಹಾಕುತ್ತೆ. ಹಿಂಗಾರಿಯಲ್ಲಿ ಕಡಲೆ ಹಾಕ್ತಾರೆ. ಈ ವರ್ಷ ಕಡಲೆ ಹಾಕಿದ್ರೆ? ಕಡಲೆ ಹಾಕಿದೀವಿ. ಎಷ್ಟು ಎಕರೆಲ್ಲಿ ಹಾಕಿದ್ರೆ? ಸುಮಾರು ಒಂದು 10-12 ಎಕರೆಗೆ ಹಾಕಿದೀವಿ. 10-12 ಎಕರೆಗೆ ಹಾಕಿದ್ರೆ ಚೆನ್ನಾಗೈತೆ, ಬಹಳ ಚೆನ್ನಾಗಿ. ಈರುಳ್ಳಿ ಬೆಳೆ ಕಟಾವ್ ಆದ್ಮೇಲೆ? ಕಟಾವ್ ಆದ್ಮೇಲೆ ಹಾಕ್ತೀವಿ. ಮಳೆ ಬರುತ್ತಲ್ಲ ಹಿಂಗಾರಿ ಮಳೆ, ಅವಾಗ ಹಾಕೋದು. ಅಕ್ಟೋಬರ್ ನವೆಂಬರ್ ನಾಗ ಅಕ್ಟೋಬರ್ ತಿಂಗಳಲ್ಲಿ ಹಾಕ್ತೀವಿ. ಭೂಮಿನೆಲ್ಲ ಸಿದ್ಧತೆ ಮಾಡಿಟ್ಕೊಂಡು? ಸಿದ್ಧತೆ ಮಾಡಿರ್ತೀವಿ. ಇವಾಗ ಈರುಳ್ಳಿ ಕಟಾವ್ ಆದ ತಕ್ಷಣ ಅದೇ ಕೆಲಸನೇ ಮಾಡೋದು. ಎಲ್ಲಾರು ಅದನ್ನೇ ಮಾಡ್ತಾರೆ, ಕಡಲೆ ಹಾಕೋದಕ್ಕೆ ರೆಡಿ ಮಾಡ್ಕೊಂಡ್ಬಿಡ್ತಾರೆ. ಮಳೆ ಒಂದ್ಸರಿ ಬಂದ್ಬಿಟ್ರೆ ಕಡಲೆ ಹಾಕ್ಬಿಟ್ರೆ ಉಟ್ಟುವಳೆ ಆಗ್ಬಿಡುತ್ತೆ 8-9 ದಿವಸಕ್ಕೆ. ಆಮೇಲೆ ಸುಮಾರಾಗಿ ಮಳೆ ಬಂದ್ರೆ ಒಟ್ಟು ಸಾಕು, ಅದಕ್ಕೆ ನೀರಾಯಿಸೋ ಅವಶ್ಯಕತೆ ಇಲ್ಲ, ಇಬ್ಬನಿಗೆ ಆಗ್ಬಿಡುತ್ತೆ. ಪ್ರತಿ ವರ್ಷ ಕಡಲೆ ಬೆಳಿತಿರ್ತಾರೆ? ಕಡಲೆ ಹಾಕ್ತೇವೆ ಪ್ರತಿ ವರ್ಷ. ಅದ್ಯಾವತ್ತು ಅಷ್ಟೇನು ಲಾಸ್ ಮಾಡ್ಕೊ ಲಾಸ್ ಆಗಲ್ಲ? ಇಲ್ಲ, ಲಾಸ್ ಆಗಲ್ಲ. ಅದು ಮೇಲೆ ಖರ್ಚುನು ಜಾಸ್ತಿ ಬರಲ್ಲ, ಖರ್ಚುನು ಬರಲ್ಲ ಜಾಸ್ತಿ. ಮತ್ತೆ ಈಗ ಮೆಕ್ಕೆಜೋಳ, ಕಡಲೆ, ಈ ರಾಗಿ ಇವುಗಳ ಜೊತೆಗೆ ತರಕಾರಿ ಬೆಳಿತೀವಿ ಅಂತಂದ್ರೆ ತರಕಾರಿ ಎಷ್ಟು ವರ್ಷದಿಂದ ಬೆಳಿತದೆ? ತರಕಾರಿ ಏನು ಜಾಸ್ತಿ ಬೆಳೆಯಕ್ ಆಗಲ್ಲ, ಅವಕ್ಕೆ ಆಳು ಕಾಳುಗಳೆಲ್ಲ ಜಾಸ್ತಿ ಬೇಕು. ಇವು ಟೊಮ್ಯಾಟೊ ಅಂತದೆಲ್ಲ ಹಾಕಿದ್ರೆ ಆಳು ಕಾಳು ಬೇಕು, ಅವನ್ನ ಟ್ರಾನ್ಸ್ಫರೇಷನ್ಗೆ ಬಹಳ ತೊಂದರೆ ಆಗುತ್ತೆ. ಬೇರೆ ಆ ಕಡೆ ಕೋಲಾರ ಕಡೆಗೆ ಹೋಗ್ಬೇಕು, ಅವ್ ರೇಟ್ ಸಿಕ್ಕರೆ ಸಿಕ್ಕು, ಇಲ್ದಿದ್ರಿಲ್ಲ. ಹಂಗಾಗಿ ಅದೇನಂತ ಇದಿಲ್ಲ. ಮನೆಗೆ ಎಷ್ಟು ಬೇಕೋ ಅಷ್ಟು ಹಾಕಂತೀರ? ಅಷ್ಟೇ, ಮನೆಗೆಲ್ಲ ಸ್ವಲ್ಪ ಸ್ವಲ್ಪ ಹಾಕೊಳ್ತಾರೆ. ಮತ್ತೆ ಮೆಕ್ಕೆಜೋಳ ಬೆಳಿತೀವಿ ಅಂತಂದ್ರೆ ಮೆಕ್ಕೆಜೋಳ ಚೆನ್ನಾಗಿ ಕೈ ಹಿಡಿಯುತ್ತ ನಿಮ್ಮನ್ನ? ಆಗುತ್ತೆ, ಅದು ಚೆನ್ನಾಗಿ 2000 ಮೇಲೆ ಸಿಗ್ಬೇಕು ಕ್ವಿಂಟಲ್. 2000 ಮೇಲೆ ಸಿಕ್ಕರೆ ಅದಕ್ಕೆ ಅಷ್ಟೊಂದೇನು ಖರ್ಚು ಬರೋದಿಲ್ಲ. ಹಾರ್ವೆಸ್ಟ್ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ತೆನೆ ಎಲ್ಲ ಮುರಿದಾಕ್ಬಿಟ್ಟು ಮಾಡ್ತಾರೆ. ಇಲ್ಲ ಮಿಷನರಿಗಳು ಬಂದ್ಬಿಟ್ಟದವ, ಹೌದು, ಹಂಗೆ ಡೈರೆಕ್ಟ್ ಆಗಿ ಹೊಲದ ಮೇಲೆ ಮಾಡೋದು, ಹಾರ್ವೆಸ್ಟ್ ಮಾಡೋದು. ಅವೆಲ್ಲ ಬೇರೆ ಬೇರೆ ಕಡೆಗೆ ಬೀಜ ಎಲ್ಲ ಬೇರೆ ಬರ್ತಾವ, ಹಂಗಾಗಿ ಅವು ಅಷ್ಟೊಂದೇನು ಖರ್ಚು ಇರೋದಿಲ್ಲ. ಬೆಳಗ್ಗೆ ಮೊದಲು ಬೆಳೆದಷ್ಟು ಕಷ್ಟ ಏನಲ್ಲ ಮೆಕ್ಕೆಜೋಳ, ಈಗೆಲ್ಲ ಟ್ರ್ಯಾಕ್ಟರ್ ಇಂದ ಬಿತ್ತನೆ ಮಾಡಬಹುದು, ಮತ್ತೆ ಈಗ ಟ್ರ್ಯಾಕ್ಟರ್ ಇಂದ ಕಟಾವ್ ಮಾಡಬಹುದು. ಈ ತರ ಎಲ್ಲ ಬಂದ್ರೆ ಹೆಚ್ಚು ಅನುಕೂಲ ಅಂತೀರ? ಅನುಕೂಲ ಆಯ್ತು. ಸ್ವಲ್ಪ ಖರ್ಚು ಕಡಿಮೆ, ಸ್ವಲ್ಪ ಚೆನ್ನಾಗಿ ಇಳುವರಿ ಬಂದ್ರೆ ಲಾಭ ಅಂತೀರ? ಈ ವರ್ಷ ಮೆಕ್ಕೆಜೋಳ ರೇಟ್ ಕಡಿಮೆ ಆಗಿರೋದ್ರಿಂದ ಏನಂದ್ರೆ ತೊಂದರೆ ಆಗ್ತಾ ಇದೆಯಾ? ಇವಾಗ 2100 ರೂಪಾಯಿ ಹಿಂಗೈತೆ, 1900 ರೂಪಾಯಿ ಹಿಂದೈತೆ. ಇವಾಗ ಏನ ಬೆಂಬಲ ಬೆಲೆ ಮಾಡ್ಬೇಕು, 2400 ರೂಪಾಯಿ ಮಾಡ್ಬೇಕು ಅಂತ ಇದಾರೆ. ಅವ್ರಿನ್ನ ಸರ್ಕಾರ ಇನ್ನ ಅದನ್ನ ಓಪನ್ ಮಾಡಿಲ್ಲ ಅಂಗಡಿ, ಹಂಗಾಗ್ಬಿಟ್ಟು ಅದು ಯಾವ ಹಂಗೆ ಕೆಲವರೆಲ್ಲ ಹಂಗೆ ಸ್ಟಾಕ್ ಇಟ್ಟಿದ್ದಾರೆ, ಅದೇ ಬೆಂಬಲ ಬೆಲೆ ಸಿಗುತ್ತೆ ಅಂತಂದ್. ಹೌದು, ಹಂಗೆಲ್ಲ ಇರೋದ್ರಿಂದ ಬರೋದಿಲ್ಲ. ಹಂಗ ಸ್ಟಾಕ್ ಮಾಡಬಹುದಾ? ಏನು ಹುಳ ಏನು ಕಾಣಿಸ್ಕೊಳ್ಳೋದಿಲ್ವಾ? ಒಂದ್ 2 ತಿಂಗಳು ಮಾಡಬಹುದು. 2 ತಿಂಗಳು ಮಾಡಬಹುದು, ಬಹಳ ದಿವಸ ಮಾಡ್ಲಿಕ್ಕೆ ಆಗಲ್ಲ, ಮಾಡಕ್ ಆಗಲ್ಲ. 2-3 ತಿಂಗಳು ಅಷ್ಟೇ ಮಾಡ್ಬೇಕು. ಕಳೆದ ವರ್ಷ ಎಲ್ಲ ಒಳ್ಳೆ ರೇಟ್ ಇತ್ತು ಮೆಕ್ಕೆಜೋಳ, ಈ ವರ್ಷ ರೇಟ್ ಬಹಳ ಕಡಿಮೆ. 2600-700 ಇತ್ತು. ಹೌದು, ಹೌದು ಸರ್. ಯಾಕೆ ರೇಟ್ ಕಡಿಮೆ ಆಯ್ತು ಅನ್ಸುತ್ತೆ ಈ ವರ್ಷ? ಬೆಳೆ ಜಾಸ್ತಿ ಬಂದೈತೆ, ಹಂಗಾಗಿ ರೇಟ್ ಕಡಿಮೆ ಆಯ್ತು. ಮೆಕ್ಕೆಜೋಳನೆಲ್ಲ ಎಲ್ಲಿ ಮಾರಾಟ ಮಾಡ್ತೀರ ನೀವು? ಇಲ್ಲಿ APMC, ಚಿತ್ರದುರ್ಗ, ಚಳ್ಳಕೆರೆ, ದಾವಣಗೆರೆ ಹಿಂಗೆಲ್ಲ ಹೋಗುತ್ತೆ. ಪೌಲ್ಟ್ರಿ ಫಾರ್ಮ್ನವ್ರು ಬಂದು ಅವರೇ ತಗೊಂಡು ಹೋಗ್ಬಿಡ್ತಾರೆ. ಅವರೇ ಮೊದಲೇ ಅಡ್ವಾನ್ಸ್ ಕೊಟ್ಬಿಟ್ಟು, ಯಾವಾಗ ಶಾರ್ಟೇಜ್ ಬರುತ್ತೆ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತಲ್ಲ, ಮೊದಲೇ ಅಡ್ವಾನ್ಸ್ ಕೊಟ್ಬಿಟ್ಟು ಬುಕ್ ಮಾಡ್ಕೊಂಡ್ಬಿಡ್ತಾರೆ. ಹಂಗಾಗ್ಬಿಟ್ಟು ಪೌಲ್ಟ್ರಿ ಫಾರ್ಮ್ನವ್ರು ಎಷ್ಟಿದ್ರೆ ಎಲ್ಲ ತಗೊಂಡ್ಬಿಡ್ತಾರೆ, ತಗೊಂಡು ಅವರು ಗೋಡನ್ಗೆ ಹಾಕೊಂಡ್ಬಿಟ್ಟು ಅವ್ರ ಹತ್ರ ಎಲ್ಲ ಮಿಷನ್ಗಳಿರ್ತವೆ, ಅವನ್ನೆಲ್ಲ ಇದು ಮಾಡ್ಕೊಳ್ತಾರೆ. ಅಂದ್ರೆ ನಾವು APMC ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡೋದ್ರಿಂದ ಅಲ್ಲಿ ದಳ್ಳಾಳಿ, ಅಮಾಲಿ, ಕಮಿಷನ್ ಮತ್ತೆ ಹಾಕೊಂಡು ಹೋಗೋ ಟ್ರಾನ್ಸ್ಪೋರ್ಟ್ ಎಲ್ಲ ಬರುತ್ತೆ. ನೇರವಾಗಿ ಪೌಲ್ಟ್ರಿ ಫಾರ್ಮ್ ಅವ್ರಿಗೆ ಕೊಡೋದ್ರಿಂದ ಅನುಕೂಲ ಅಂತೀರ? ಅನುಕೂಲ ಆಗುತ್ತೆ. ಹೌದು, ಇವಾಗ ಟ್ರ್ಯಾಕ್ಟರ್ ಬಾಡಿಗೆ ಸಿಕ್ಕಾಬಟ್ಟೆ ಕೊಡ್ಬೇಕು, ಅಲ್ಲಿ ದಲ್ಲಾಳಿ ಅಮಾಲಿ ಅವ್ರಿಗೆ ಕೊಡ್ಬೇಕು. ಇವ್ರ ಆಗ್ಬಿಟ್ರೆ ಏನೋ ಒಂದ್ ಕ್ವಿಂಟಲ್ ಒಂದ್ ಕೆಜಿ ಅಷ್ಟು ಇದ್ ಮಾಡ್ಕೊಂಡು ಹಾಕೊಂಡು ಹೋಗ್ತಾರೆ. ಅವ್ರ ತೂಕ ಮಾಡ್ಕೊಂಡು ಹೋಗ್ತಾರೆ, ದುಡ್ಡೆಲ್ಲ 1-15 ದಿವಸಕ್ಕೆ ಕೊಟ್ಬಿಡ್ತಾರೆ. ಈ ವರ್ಷ ಎಲ್ಲ ಕೆಲವು ಸಾರಿ 1600-1700 ರೂಪಾಯಿವರೆಗೆ ರೇಟ್ ಕಡಿಮೆ ಬಂದ್ಬಿಡ್ತು, ಆ ತರ ಆದಾಗ ಲಾಸ್ ಆಗುತ್ತೆ ರೈತರಿಗೆ? 1600-1700 ಅಂದ್ರೆ ಅದನ್ನ ಅಲ್ಲಿ ಖರ್ಚು ತೆಗೆದ್ಬಿಟ್ಟು ಸ್ವಲ್ಪ ಸ್ವಲ್ಪ ಬರುತ್ತೆ ಆದಾಯ, ಅಷ್ಟಕ್ಕೆ ಅಷ್ಟೊಂದು ಆದಾಯ ಬರೋದಿಲ್ಲ. ಎಷ್ಟು ರೇಟ್ ಇದ್ರೆ ಅನುಕೂಲ ಮೆಕ್ಕೆಜೋಳ ಅಂತಾರೆ ರೈತರಿಗೆ? ರೈತರಿಗೆ 1800 ಮೇಲಿದ್ರೆ ಅನುಕೂಲ ಆಗುತ್ತೆ. ಅನುಕೂಲ ಆಗುತ್ತೆ, ಚೆನ್ನಾಗಿ ಇಳುವರಿ ಬರ್ಬೇಕು. ನಮ್ ಕಡೆ ಎಲ್ಲ 30-25 ಕ್ವಿಂಟಲ್ ಬರುತ್ತೆ ಅಷ್ಟೇ, ದಾವಣಗೆರೆ ಸೈಡ್ ಎಲ್ಲ 40 ಕ್ವಿಂಟಲ್ ವರೆಗೂ ಬರುತ್ತೆ, 35-40 ಕ್ವಿಂಟಲ್ ವರೆಗೂ ಬರುತ್ತೆ. ಯಾಕೆ ನೀವು ಅಷ್ಟೊಂದು 40 ಕ್ವಿಂಟಲ್ ವರೆಗೆ ಬೆಳಿಲಿಕ್ಕೆ ಸಾಧ್ಯ ಇಲ್ಲ ಅಂತೀರಾ? ಲ್ಯಾಂಡ್ಸ್ ಫರ್ಟೈಲ್ ಲ್ಯಾಂಡ್ಸ್ ಇಲ್ಲ ಆ ಕಡೆ ಚೆನ್ನಾಗಿ ಲ್ಯಾಂಡ್ಸ್ ಚೆನ್ನಾಗಿದೆ ಭೂಮಿ ಚೆನ್ನಾಗಿದೆ ಇಲ್ಲೇನು ನಮ್ ಕಡೆ ಭೂಮಿ ಚೆನ್ನಾಗಿರೋ ಬರುತ್ತೆ 30 ಕ್ವಿಂಟಲ್ ಬರುತ್ತೆ ಸ್ವಲ್ಪ ಚೆನ್ನಾಗಿ ಕೊಟ್ಟಿಗೆ ಗೊಬ್ಬರ ಅದನ್ನೆಲ್ಲ ಕೊಟ್ಕೊಂಡು ಫಲವತ್ತತೆ ಮಾಡಿದ್ರೆ ಬರುತ್ತೆ ಅಂತೀರ. ಮತ್ತೆ ಈ ಕೃಷಿ ಜೊತೆಗೆ ಕೆಲವು ರೈತರೆಲ್ಲ ಉಪಕಸಗಳು ಅಳವಡಿಸಬೇಕು, ಹೈನುಗಾರಿಕೆ ಮಾಡುದು, ಕುರಿ ಕೋಳಿ ಮೇಕೆ ಸಾಕಾಣಿಕೆ ಮಾಡಿದ್ರೆ ಹೆಚ್ಚು ಅನುಕೂಲಪ್ಪ ಅಂತ ಜನ ಬೇಕು. ಅದಕ್ಕೆಲ್ಲ ಕುರಿ ಕೋಳಿ ಮೇಕೆ ಅವೆಲ್ಲ ಸಾಕಲಿಕ್ಕೆ ಜನ ಇರ್ಬೇಕು, ಸ್ವಂತ ಮಾಡಕ್ ಆಗೋದಿಲ್ಲ ಅವನ್ನ, ಅವಕ್ಕೆಲ್ಲ ಮೇಯಿಸ್ಬೇಕು, ಅವಕ್ಕೆಲ್ಲ ಫೀಡ್ ಅದೆಲ್ಲ ಮಾಡ್ಬೇಕು ಟೈಮ್ ಟೈಮ್. ಇನ್ನು ಹಸುಗಳಾದ್ರೆ ಒಂದು ಎರಡು ಕಟ್ಕೊಳ್ಬಹುದು ಅಷ್ಟೇ, ಇನ್ನು ಬೇರೆ ಎಲ್ಲ ಅವನ್ನೇ ಸಪರೇಟ್ ಆಗಿ ಮಾಡಕ್ ಬರೋದಿಲ್ಲ. ಮನೆಯ ಜನಗಳ ಇದ್ರೆ ಅವೆಲ್ಲ ಮಾಡಕ್ ಆಗತ್ತೆ. ಮುಂದೇನಾದ್ರೂ ಈ ತರ ಉಪಕಸಗಳು ಅಳವಡಿಸಬೇಕನ್ನೋ ಉದ್ದೇಶ ಏನಾದ್ರೂ ಇದೆಯಾ? ಈತ ನಮ್ಗಾಗ್ಲೇ ವಯಸ್ಸಾಗ್ಬಿಡ್ತಲ್ಲ, ಏನು ಮಾಡಕ್ ಆಗಲ್ಲ. ನಮ್ಮ ಮಕ್ಕಳು ಏನಾನ ಮಾಡ್ತಾರೆ ಏನೋ ಗೊತ್ತಿಲ್ಲ ಅವ್ರೇನ್ ಮಾಡ್ತಾರೆ. ಮತ್ತೆ ಇಷ್ಟೊಂದು ಜಮೀನಿಗೆಲ್ಲ ಗೊಬ್ಬರ ಬೇಕಲ್ಲ, ಕೊಟ್ಟಿಗೆ ಗೊಬ್ಬರ ಅದನ್ನೆಲ್ಲ ನೀವು ಹೊರಗಡೆ ಕೋಳಿ ಗೊಬ್ಬರ ಕೊಡ್ತೀರಾ? ಇವಾಗೆಲ್ಲ ಒಂದ್ ಕೋಳಿ ಗೊಬ್ಬರ ಒಂದ್ ಲೋಡ್ಗೆ 15-16 ಟನ್ ಒಂದ್ ಲಕ್ಷ ರೂಪಾಯಿ ಹೇಳ್ತಾರೆ. ಒಂದ್ ಲಕ್ಷ ರೂಪಾಯಿ ಅಲ್ಲಿಗೆ ನಿಮ್ ಜಮೀನಿಗೆ ತಂದಾಕ್ತಾರ? 3 ಎಕರೆಗೆ ಬರುತ್ತೆ ಅದಷ್ಟೇ. ಅದು ಒಂದ್ ಸಾರಿ ಹಾಕಿದ್ರೆ ಒಂದೇ ಬೆಳಿಗ್ಗೆ ನೆಕ್ಸ್ಟ್ ಬೆಳಿಗ್ ಬರಲ್ಲ, ಅದಕ್ಕೆ ಕಡಲೆ ಹಾಕ್ಬಿಡ್ತಾರೆ. ಹಾರ್ವೆಸ್ಟ್ ಆಗ್ತಲ್ಲ ನೀರಲ್ಲಿ ಕಡಲೆ ಹಾಕ್ಬಿಟ್ರೆ ಅದ ಗೊಬ್ಬರದ್ದೆಲ್ಲ ದುಡ್ಡು ಬಂದ್ಬಿಡುತ್ತಲ್ಲ, ಅದ್ರಲ್ಲಿ ಬಂದ್ಬಿಡುತ್ತೆ. ಇನ್ನು ಕೆಲವು ರೈತರೆಲ್ಲ ಒಂದ್ 150 ರೂಪಾಯಿ 160 ರೂಪಾಯಿ ಒಂದ್ ಪ್ಯಾಕೆಟ್ ಕುರಿ ಗೊಬ್ಬರ ತರಿಸಿ ಅಂತೀವಿ ಅಂತಾರೆ, ಅದನ್ನ ಹಾಕಿದ್ರು ಅನುಕೂಲ? ಲಾಸ್ ಆಗತ್ತೆ, ಅದ ಲಾಸ್ ಆಗುತ್ತೆ. ಅದೆಲ್ಲ ಆ ಕಡೆ ಕಾಫಿ ಎಸ್ಟೇಟ್ ನ ತಗೊಂಡ್ ಹೋಗ್ತಾರೆ, ಅವ್ರು ಬಂದೆ ನಮ್ಗೆ ಅದು ಕುರಿ ಗೊಬ್ಬರ ಸಿಗದಂಗ ಆಗ್ಬಿಟ್ಟು ತಗೊಂಡ್ ಹೋಗ್ಬಿಟ್ಟು ಎಲ್ಲ ಸ್ಟಾಕ್ ಮಾಡ್ಕೊಂಡು ಮಳೆ ಬಂದಾಗ ಹಾಕ್ಬಿಡ್ತಾರೆ ಅವ್ರು. ಹಂಗಾಗ್ಬಿಟ್ಟು ಈ ಕಡೆ ನಿಮ್ಗೆ ಗೊಬ್ಬರ ಸಿಗದಂಗ ಸಿಗಲ್ಲ, ಸಿಗದಂಗ ಆಗ್ಬಿಟ್ಟು ಬೇರೆ ಗೊಬ್ಬರನು ಸಿಗದಂಗ ಆಗ್ಬಿಟ್ಟು. ನೀವೇನು ಈ ತೋಟಗಾರಿಕೆ ಬೆಳೆಗಳು ಅಡಿಕೆ ತೆಂಗು ಮಾವು ಸಪೋಟ ದಾಳಿಂಬೆ ಈ ತರ ಬೆಳೆಬೇಕಂತ ಆಸಕ್ತಿ ಬರ್ಲಿಲ್ಲ? ಆಸಕ್ತಿ ಐತೆ, ಅದ್ ನೋಡ್ಕೊಳ್ಳಾರಿಲ್ಲ, ಬೆಳಿಬಹುದು ನೋಡ್ಕೊಳ್ಳಾರಿಲ್ಲ, ಅವಕ್ಕೆಲ್ಲ ಕೀಟ ಅವೆಲ್ಲ ಜಾಸ್ತಿ, ದಾಳಿಂಬೆ ಅವಕ್ಕೆಲ್ಲ ನೋಡಕ್ಕೆ ನಿರ್ವಹಣೆ ಕಷ್ಟ ಆಗುತ್ತೆ, ನಿರ್ವಹಣೆ ಬಹಳ ಕಷ್ಟ ಆಗುತ್ತೆ. ಇತ್ತೀಚೆಗೆ ಸಾಕಷ್ಟು ಜನ ರೈತರು ಎಲ್ಲಿ ನೋಡಿದ್ರು ಅಡಿಕೆ ಅಡಿಕೆ ಅಡಿಕೆ ಅಡಿಕೆ ಹಾಕಿ ಹಾಕ್ತಾರೆ, ಅದು ಒಳ್ಳೆ ಬೆಳವಣಿಗೆ ಅನ್ಸುತ್ತೆ ನಿಮ್ಗೆ? ಚೆನ್ನಾಗಿ ನೀರು ಇರ್ಬೇಕು, ನೀರೇನಾದ್ರೂ ಒಂದ್ ತಿಂಗಳು ಎರಡು ತಿಂಗಳು ಲೇಟ್ ಆಗ್ಬಿಟ್ಟು ಹೋಗ್ಬಿಟ್ಟು ನೀರು ಅಂದ್ರೆ ಅಡಿಕೆ ಗಿಡ ಎಲ್ಲ ಒಣಗೋಗ್ಬಿಡ್ತಾರೆ. ಅದಕ್ಕೆ ನಾವು ನಮಗೆ ನೀರು ಬೇಕಾದಷ್ಟೈತೆ, ಆದ್ರೂ ಎಲ್ಲ ನಮ್ಮ ಹುಡುಗರು ಬೇಡ ಅಡಿಕೆನೆ ಬೇಡ. ಮೊದಲೆಲ್ಲ ತೆಂಗಿನ ಗಿಡ ಹಾಕಿದ್ದೆ, ಒಂದ್ 300 ಗಿಡ ಹಾಕಿದ್ದೆ, ಎಲ್ಲ ಪಲಕ್ ಬಂದವು, 25-30 ವರ್ಷಕ್ಕೆ ಪಲಕ್ ಬಂದವು. ಒಂದ್ಸಾರಿ 3 ವರ್ಷ ಮಳೆ ಹೋಗ್ಬಿಟ್ಟು ಎಲ್ಲ ಒಣಗೋಗ್ಬಿಟ್ಟು ಇವೆಲ್ಲ ಒಂದ್ 20 ಗಿಡ ಉಳ್ಕೊಂಡಿದಾವೆ, ಅವು ಚೆನ್ನಾಗಿ ಕಾಯ್ಬಿಡ್ತವೆ, ಅವಕ್ಕೆಲ್ಲ ಡ್ರಿಪ್ ಮಾಡಿಸಿದ್ವಿ, ಅದರಿಂದ ಅವು ಸ್ವಲ್ಪ ಉಳ್ಕೊಂಡಿದಾವೆ. ಇವಾಗ ಹಾಕ್ಬೇಕಂತ ಇದೀವಿ, ಏನೋ ನೋಡಬೇಕು. ಬೋರ್ ಎಷ್ಟಿದಾವೆ, ನೀರೆಲ್ಲ ಸಾಕಾಗುತ್ತಾ ನಿಮ್ಗೆ? ಎರಡು ಬೋರ್, ಒಂದಾಗ ಎರಡು ಬೋರ್ ಇದಾವೆ, ಇನ್ನೊಂದ್ ಜಮೀನ್ ಹತ್ರ ಅಲ್ಲೇ ಎರಡು ಬೋರ್ ಇದಾವೆ. ನೀರೇನು ಸಾಕಷ್ಟು ಇದೆ, ಏನ್ ತೊಂದ್ರೆ ಇಲ್ಲ, ಅವಕ್ಕೆಲ್ಲ ನಿರ್ವಹಣೆ ಮಾಡ್ಬೇಕು, ಕಷ್ಟ ಅವೆಲ್ಲ. ಮತ್ತೆ ನಿರ್ವಹಣೆ ಮಾಡ್ಲಿಕ್ಕೆ ಮನೆಯಲ್ಲ ಎಷ್ಟು ಜನ ಇದ್ರ, ನಿಮ್ಗೆಲ್ಲ ಯಾವ ರೀತಿ ಸಹಕಾರ ಸಿಗುತ್ತೆ? ನಿರ್ವಹಣೆ ಮಾಡಕ್ ಯಾರಿಲ್ಲ, ನಮ್ಮ ಮಕ್ಕಳಿಬ್ರು ಇಂಜಿನಿಯರ್ಗಳು, ಅವ್ರ ಅವ್ರವ್ರ ಕೆಲ್ಸ ಅವ್ರು ಇದಾರೆ, ಏನು ಮಾಡಕ್ಕೆ ಹೋಗ್ಬಾರ್ದು ಅಂತಾರೆ. ಆದ್ರೆ ನಾವು ಮೊದ್ಲಿಂದ ನಾವು ಚಿಕ್ಕವರದ್ದ ನಮ್ ತಂದೆ ತಾಯಿಗಳು ಇದ್ರ ಅವ್ರು ಅವಾಗಿಂದ ನಾವು ಅದರಲ್ಲೇ ಬಂದಿರೋದ್ರಿಂದ ಆ ಕಸಬ್ ಬಿಡಕ್ ಆಗೋದಿಲ್ಲ. ಎಲ್ಲ ಕೂಲಿ ಇಟ್ಟು ಮಾಡಿಸ್ತೀರ? ಮಾಡಿಸ್ತೀವಿ, ಹಂಗೆ ನಮ್ ಕೈಲಿ ಆಗೋದಿಲ್ಲ, ಆಗಲೇ ವಯಸ್ಸಾಗ್ಬಿಡ್ತಲ್ಲ, ಅದರಿಂದ ಏನಾಗಲ್ಲ. ನಮ್ ತಂದೆ ತಾಯಿಗಳೆಲ್ಲ ಪಾಪ ಅವ್ರದೆಲ್ಲ ಚೆನ್ನಾಗಿ ನಮ್ಮ ವಿದ್ಯಾಭ್ಯಾಸ ಮಾಡಿಸಿ ಚಿತ್ರದುರ್ಗ, ನಾನು 5th standard ಇದ್ದಾಗನೆ ತಾಳ್ವಟ್ಟಿಯಿಂದ ಚಿತ್ರದುರ್ಗ ಬಂದೆ 1916 ಅಲ್ಲಿ ಬಂದಾಗ ನಮ್ದು ಒಂದು 30 ಎಕರೆ ಜಮೀನು ಇತ್ತು ತಾಳ್ವಟ್ಟಿನಲ್ಲಿ. ಅವರು ನಮ್ಮ ತಂದೆರು ಅಲ್ಲಿ ಜೋಳ ಹತ್ತಿ ನವಣೆ ಇವೆಲ್ಲ ಸಜ್ಜೆ ಎಲ್ಲ ಬೆಳೀತಿದ್ರು, ಆದ್ರೂ ಮಳೆಗಾಲ ಸ್ವಲ್ಪ ಕಡಿಮೆ. ಅದನ್ನ ನಮ್ ತಂದೆ ಚಿತ್ರದುರ್ಗ ಕರ್ಕೊಂಡು ಬಂದ್ಬಿಟ್ರು ನಮ್ಮನ್ನೆಲ್ಲ, ನಾನು 5th-6th class ಆಗ್ಲೇ ಓಲ್ಡ್ ಮಿಡ್ಲ್ ಸ್ಕೂಲ್ನಲ್ಲಿ ಸೇರಿಸ್ಬಿಟ್ರು. ನಮ್ ಜೊತೆಗೆ ಇನ್ನ ನಮ್ ತಮ್ಮ ಒಬ್ನ ನಮ್ ತಂಗಿ ಅವರೆಲ್ಲ ಇದ್ರು. ನಾವು ಅಲ್ಲಿ ಹೈಸ್ಕೂಲ್ ಮಿಡ್ಲ್ ಸ್ಕೂಲ್ ಆಗ್ತಲ್ಲ, ಹೈಸ್ಕೂಲ್ ಗೌರ್ಮೆಂಟ್ ಹೈಸ್ಕೂಲ್, ಅಲ್ಲೇ ಸೈನ್ಸ್ ಕಾಲೇಜ್ PUC ಎಲ್ಲ ಅಲ್ಲೇ ಮಾಡಿದ್ವಿ. ಆಮೇಲೆ ಬ್ಯಾಂಕ್ನಲ್ಲಿ ಕೆಲಸ ಸಿಕ್ತ, ಯಾರ ಹೆಂಗೆ ಕೈ ಕಾಲು ಹಿಡಿದು ಬ್ಯಾಂಕ್ನಾಗ ಕೆಲಸ ಕೊಡಿಸಿದ್ರು. ಹಂಗಾಗಿ 35 ವರ್ಷ ಸರ್ವಿಸ್ ಮಾಡಿದ್ದೀನಿ ಬ್ಯಾಂಕ್ನಲ್ಲಿ. ನಾನು ಬೆಂಗಳೂರಿನಾಗ 10-12 ವರ್ಷ ಇದ್ದೆ, ಆಮೇಲೆ ಚಿತ್ರದುರ್ಗದಲ್ಲಿ ಒಂದು 10-12 ವರ್ಷ ಇದ್ದೀನಿ, ಬಳ್ಳಾರಿ ಒಂದು 3-4 ವರ್ಷ, ಆಮೇಲೆ ಇಲ್ಲೇ ರಿಟೈರ್ಡ್ ಆಗಿ ಚಿತ್ರದುರ್ಗದಲ್ಲಿ. ಈಗ ಬ್ಯಾಂಕ್ ನೌಕರಲ್ಲಿ ಇದ್ರಿ, ರಿಟೈರ್ಡ್ ಆದ್ಮೇಲೆ ನಿಮ್ದೇ ಇರ್ಬೋದಾಯ್ತಲ್ಲ, ಯಾಕೆ ಈ ಕೃಷಿಯಲ್ಲಿ ಪೆನ್ಷನ್ ಇಲ್ಲ ನಮಗೆ? ಪೆನ್ಷನ್ ಇಲ್ಲ, ಪೆನ್ಷನ್ ಇಲ್ಲ, ಆದ್ರೂ ಕೃಷಿ ಕಡೆಗೆ ಆಸಕ್ತಿ, ಕೃಷಿ ಕಡೆಗೆ ಆಸಕ್ತಿ ಐತೆ. ಹಂಗೆ ನಮ್ಗೆ ಎಷ್ಟಾಗತ್ತೆ ಅಷ್ಟು ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಹುಡುಗರೆಲ್ಲ ನಮ್ಮ ಮಕ್ಕಳು ಚೆನ್ನಾಗಿ ನೋಡ್ಕೊಳ್ತಾರೆ, ನಮ್ಗೇನು ತೊಂದರೆ ಇಲ್ಲ. ಈಗ ನೋಡ್ರಿ, ಇಷ್ಟೊಂದು ವಯಸ್ಸಾದ್ರೂ ಇಷ್ಟೊಂದು ಕೃಷಿನ ಆಸಕ್ತಿಯಿಂದ ಮಾಡ್ತಾರೆ. ಈಗ ಹುಡುಗರೆಲ್ಲ ಏನು ಈ ಕೃಷಿ ಅಂತ ಲಾಭದಾಯಕ ಅಲ್ಲ ಅಂತ ಕೃಷಿ ಅಂತ ಹಿಂದೆ ಸರಿತಾರೆ, ಮಾಡೋದಿಲ್ಲ. ಬೆಂಗಳೂರು ಮೈಸೂರು ಕಂಪ್ನಿ ಫ್ಯಾಕ್ಟ್ರಿ ಅಂತೆಲ್ಲ ಹೋಗ್ತಾರೆ. ಅಂತ ಯುವಕರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಮಾಡ್ಬೇಕು, ಅವರು ಅವ್ರ ಕೈಲಿ ಅಲ್ಲೇ ಚೆನ್ನಾಗಿ ಇದಾಗಿ ಬಿಟ್ಟಿರ್ತಾರಲ್ಲ, ಅವ್ರು ಇಲ್ಲಿ ಮೈ ಬಗ್ಸ್ ಕೆಲಸ ಮಾಡಕ್ ಆಗಲ್ಲ. ನಮ್ಮ ಹುಡುಗರು ಬರ್ತಾರ 15 ದಿವಸ ತಿಂಗಳಿಗೆ ಒಂದ್ಸರಿ ಬಂದು ಹೊಲ್ದಕ್ಕೆ ಹೋಗಿ ಬರ್ರಿ ಅಂದ್ರೆ ಹೋಗೋದಿಲ್ಲ, ನೀವು ಹೋಗ್ತೀರ ಅಲ್ಲಿ ನೋಡ್ಕೊಂಬರ್ರಿ ಅಂತಾರೆ. ಹಂಗಾಗಿ ಅವ್ರಿಗೇನು ಅಷ್ಟೊಂದು ಆಸಕ್ತಿ ಇರಲ್ಲ, ಅವ್ರ ಮುಂದೆ ಏನಾಯ್ತೋ ಅವ್ರು ನೋಡ್ಕೊಳ್ತಾರೆ. ನಮ್ ಕೈಲಿ ಇರೋ ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ತೀವಿ ಮಾಡೋದು. ಇಷ್ಟು ವರ್ಷದ ಒಂದು ಈ ಕೃಷಿ ಬದುಕು ಸಂತೋಷ ನಿಮ್ದು ತಂದುಕೊಟ್ಟೈತ ನಿಮ್ಗೆ? ಹೌದು, ಸಂತೋಷ ಆಯ್ತ, ಸಂತೋಷ ಆಯ್ತು. ಯಾಕಂದ್ರೆ ನಾವೇ ಸ್ವಂತ ಮಾಡೋದ್ರಿಂದ ನಾವು ಬೇರೆಯವ್ರನ್ನೆಲ್ಲ ಆಶ್ರಯ ಮಾಡೋದಿಲ್ಲ, ಎಲ್ಲ ಬೇಕಾದಂಗೆ ಕೂಲಿ ಕಾರ್ಮಿಕರನ್ನ ಕರ್ಕೊಳ್ತೇವೆ ಟೈಮ್ ಇದ್ದಾಗ. ಹಂಗೆ ನಾವೇ ನೋಡ್ಕೊಂತೇವೆ. ಹಂಗೆ ಎಲ್ಲ ಡ್ರಿಪ್ ಮಾಡಿಸಿರೋದ್ರಿಂದ ಡ್ರಿಪ್ ಇರಿಗೇಷನ್ ಇಂದ ಏನು ಸ್ಟಾರ್ಟ್ ಮಾಡೋದು, ಹಿಂಗೆ ಹೋಗಿ ಬರೋದು ಮಾಡೋದು. ಇದ್ರೆ ವಸಂತ ರೆಡ್ಡಿ ಅವರು ಈ ಕಾರ್ಯಕ್ರಮ ಕೇಳಂತ ರೈತರು ನಿಮ್ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡಬಹುದು? ನಾವು ಫೋನ್ ನಂಬರ್ ಕೊಟ್ಟಿದ್ದೀವಲ್ಲ, ಮಾಡಬಹುದು. ನೀವು ಫೋನ್ ನಂಬರ್ ಹೇಳ್ರಿ. 9902811948. ರೈತ ಬಾಂಧವರೇ, ವಸಂತ ರೆಡ್ಡಿ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 9902811948. ಬಹಳ ಸಂತೋಷ ವಸಂತ ರೆಡ್ಡಿ ಅವರೇ, ಇದುವರೆಗೂ ನಿಮ್ಮ ಸಮಗ್ರ ಕೃಷಿ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನು ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಚಿತ್ರದುರ್ಗದ ಕೃಷಿಕರಾದ ಜಿ ವಸಂತರೆಡ್ಡಿ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಿಸಿದವರು ಜಗದೀಶ್ ಕೋಪನಹಳ್ಳಿ. ಇದೀಗ ಹವಾಮಾನ ವರದಿ. ಉತ್ತರ ಮತ್ತು ದಕ್ಷಿಣ ಒಳನಾಡಿನ ಎಲ್ಲ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರೆಯುವ ಸಾಧ್ಯತೆ ಇದೆ. ಮುಂದಿನ 24 ಗಂಟೆಗಳವರೆಗೆ ಪ್ರಮುಖವಾಗಿ ಶುಭ್ರ ಆಕಾಶ, ಕೆಲವು ಪ್ರದೇಶಗಳಲ್ಲಿ ಬೆಳಗಿನ ಜಾವದಲ್ಲಿ ಮಂಜು ಬೀಳುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 28 ಡಿಗ್ರಿ ಸೆಲ್ಸಿಯಸ್ ಮತ್ತು 14 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ವರದಿ ಮಾಡಿದೆ. ಇದೀಗ ಉತ್ಪನ್ನವಾರು ದೈನಂದಿನ ವರದಿ. ಚಿತ್ರದುರ್ಗ ಕೃಷಿ ಮಾರುಕಟ್ಟೆಯ ಇಂದಿನ ಧಾರಣೆ: ಉತ್ಪನ್ನ ಅಡಿಕೆ, ಪ್ರಭೇದ ಅಪ್ಪಿ, ಕ್ವಿಂಟಾಲ್ಗೆ ಕನಿಷ್ಠ 55,229, ಗರಿಷ್ಠ 55,669, ಅಡಿಕೆ ಪ್ರಭೇದ ಬೆಟ್ಟೆ ಕ್ವಿಂಟಾಲ್ಗೆ ಕನಿಷ್ಠ 37,619, ಗರಿಷ್ಠ 38,079 ಮತ್ತು ಮತ್ತೊಂದು ಪ್ರಭೇದ ಕೆಂಪು ಗೋಟು ಕ್ವಿಂಟಾಲ್ಗೆ ಕನಿಷ್ಠ 32,109, ಗರಿಷ್ಠ 32,510, ಹಾಗೆ ರಾಶಿ ಪ್ರಭೇದ ಕ್ವಿಂಟಾಲ್ಗೆ 54,739, ಗರಿಷ್ಠ 55,199. ಹಿರಿಯೂರು ಕೃಷಿ ಮಾರುಕಟ್ಟೆಯ ಇಂದಿನ ಧಾರಣೆ: ಉತ್ಪನ್ನ ಕಡಲೆಕಾಯಿ ಬೀಜ, ಕ್ವಿಂಟಾಲ್ಗೆ ಕನಿಷ್ಠ 11,571, ಗರಿಷ್ಠ ಮತ್ತು ಕನಿಷ್ಠ, ಹಾಗೆ ಮೆಕ್ಕೆಜೋಳ ಪ್ರಭೇದ ಹೈಬ್ರಿಡ್ ಕ್ವಿಂಟಾಲ್ಗೆ ಗರಿಷ್ಠ ಮತ್ತು ಕನಿಷ್ಠ 1,980. ಹೊಳಲ್ಕೆರೆ ಕೃಷಿ ಮಾರುಕಟ್ಟೆಯ ಇಂದಿನ ಧಾರಣೆ: ಉತ್ಪನ್ನ ಅಡಿಕೆ, ಪ್ರಭೇದ ಇತರೆ, ಕ್ವಿಂಟಾಲ್ಗೆ ಕನಿಷ್ಠ 24,185, ಗರಿಷ್ಠ 27,500, ತೆಂಗಿನಕಾಯಿ 1,000ಕ್ಕೆ ಕನಿಷ್ಠ 28,000, ಕನಿಷ್ಠ ಮತ್ತು ಗರಿಷ್ಠ 28,030, ಮೆಕ್ಕೆಜೋಳ ಪ್ರಭೇದ ಹಳದಿ ಕ್ವಿಂಟಾಲ್ಗೆ ಕನಿಷ್ಠ 1,800, ಗರಿಷ್ಠ 1,900, ರಾಗಿ ಪ್ರಭೇದ ಕೆಂಪು ಕ್ವಿಂಟಾಲ್ಗೆ ಕನಿಷ್ಠ 3,510, ಗರಿಷ್ಠ 3,610. ಕೃಷಿ ಮಾರುಕಟ್ಟೆಯ ಇಂದಿನ ಧಾರಣೆಯನ್ನ ತಿಳಿದಿರಿ. ಇದೀಗ ರೈತರಿಗೆ ಸಲಹೆ.

ಆಡಿದವರ ಮನವಾಬಲ್ಲೆ, ನೀಡಿದವರ ನಿಜವಾಬಲ್ಲೆ, ಸಿದ್ದಯ್ಯ ಸ್ವಾಮಿ ಬನ್ನಿ. ಅವಳು ಜೋಡಿ ಮಕ್ಕಳ ಇರಬೇಕು, ಜೋಡಿ ತೊಟ್ಲು ಕಟ್ಟಿಕೊಂಡು